ಲಕ್ಷ್ಮಿ ಹೆಬ್ಬಾಳ್ಕರ್. ಅವೈಜ್ಞಾನಿಕ ಗ್ಯಾರಂಟಿಗಳಿಂದ ರಾಜ್ಯದ ಆದಾಯ ಖೋತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ. ಹಾಗೂ ಬೆಂಗಳೂರಿನಲ್ಲಿ ವ್ಹೀಲಿಂಗ್ ಮಾಡಿದರೆ ಲೈಸೆನ್ಸ್ ಕಾಯಂ ರದ್ದುಗೊಳಿಸುವಂತೆ ಜಿಲ್ಲಾಧಿಕಾರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿ. ನಮಸ್ಕಾರ ರೈತ ಬಾಂಧವರೇ. 2025-26 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿ ಬೆಳೆ ಸ್ಪರ್ಧೆಗೆ ಭಾಗವಹಿಸಲು ಇಚ್ಛಿಸುವ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗೆ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟಲ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ ಎಫ್ಐಡಿ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ ಆರ್ಎಸ್ಕೆ ಲಾಗಿನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿರುತ್ತದೆ. ಕೃಷಿ ಪ್ರಶಸ್ತಿ ಜೊತೆಗೆ ಕೃಷಿ ಪಂಡಿತ ಪ್ರಶಸ್ತಿಗೂ ಸಹ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು 30/8/2025 ಕೊನೆಯ ದಿನಾಂಕವಾಗಿರುತ್ತದೆ. ಗಮನಿಸಿ, ಅರ್ಜಿ ಸಲ್ಲಿಸಲು 30/8/2025 ಕೊನೆಯ ದಿನಾಂಕವಾಗಿರುತ್ತದೆ. ಸ್ಪರ್ಧಿಸಬಹುದಾದ ಬೆಳೆಗಳ ವಿವರಗಳು, ಅರ್ಜಿ ನಮೂನೆ ಹಾಗೂ ಇತರೆ ಮಾಹಿತಿಗಳಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ, ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಈ ಕುರಿತು ಭಾಗವಹಿಸುತ್ತಾರೆ ಶ್ರೀ ಕೆಂಪೇಗೌಡ, ಜಂಟಿ ಕೃಷಿ ನಿರ್ದೇಶಕರು, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ. ನಮಸ್ಕಾರ ರೈತ ಬಾಂಧವರೇ. 2025-26 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿ ಬೆಳೆ ಸ್ಪರ್ಧೆಗೆ ಭಾಗವಹಿಸಲು ಇಚ್ಛಿಸುವ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗೆ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟಲ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ ಎಫ್ಐಡಿ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ ಆರ್ಎಸ್ಕೆ ಲಾಗಿನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿರುತ್ತದೆ. ಕೃಷಿ ಪ್ರಶಸ್ತಿ ಜೊತೆಗೆ ಕೃಷಿ ಪಂಡಿತ ಪ್ರಶಸ್ತಿಗೂ ಸಹ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು 30/8/2025 ಕೊನೆಯ ದಿನಾಂಕವಾಗಿರುತ್ತದೆ. ಗಮನಿಸಿ, ಅರ್ಜಿ ಸಲ್ಲಿಸಲು 30/8/2025 ಕೊನೆಯ ದಿನಾಂಕವಾಗಿರುತ್ತದೆ. ಸ್ಪರ್ಧಿಸಬಹುದಾದ ಬೆಳೆಗಳ ವಿವರಗಳು, ಅರ್ಜಿ ನಮೂನೆ ಹಾಗೂ ಇತರೆ ಮಾಹಿತಿಗಳಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಎಲ್ಲರಿಗೂ ನಮಸ್ಕಾರ. ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳಿದ್ರೆ ಇವತ್ತಿನ ನಮ್ಮ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಇದು ಇವತ್ತಿನ ಕಾರ್ಯಕ್ರಮದ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದಾರೆ ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರು. ಕೆಂಪೇಗೌಡ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ತಿಮ್ಮಪ್ಪ ಗೌಡ್ರೆ. ತಾವು ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಾನು ನಮಸ್ಕಾರವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ಡಾಕ್ಟರ್ ಕೆಂಪೇಗೌಡ ಅವರು ತಮಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಮ್ಮ ಫೋನ್ ಸಂಖ್ಯೆಗಳು ತಾವು ಕರೆ ಮಾಡಬೇಕಂದ್ರೆ ಬರ್ಕೊಳ್ರಿ. ಫೋನ್ ಸಂಖ್ಯೆ ಈ ರೀತಿ ಇವೆ: 2237 0477. ಇನ್ನೊಂದು ಫೋನ್ ಸಂಖ್ಯೆ 2237 0488. 2237 0488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ಇವತ್ತಿನ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ಡಾಕ್ಟರ್ ಕೆಂಪೇಗೌಡ ಅವರೇ, ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಸ್ಯ ಸಂರಕ್ಷಣೆ ಯೋಜನೆಯಡಿ ನಮ್ಮ ರೈತರಿಗೆ ಯಾವ್ಯಾವ ಸೌಲಭ್ಯ ರಾಜ್ಯ ಸರ್ಕಾರದ ವತಿಯಿಂದ ಸಿಗುತ್ತೆ ಅದನ್ನು ಸಂಕ್ಷಿಪ್ತವಾಗಿ ಹೇಳಿ ಆಮೇಲೆ ನಮ್ಮ ಕರೆಯನ್ನು ತೆಗೆದುಕೊಳ್ಳೋಣ. ನಮಸ್ತೆ ತಿಮ್ಮಪ್ಪರೆ, ವಿಶೇಷವಾಗಿ ತಾವು ಕೇಳ್ತಾ ಇದ್ದೀರಾ ಸಸ್ಯ ಸಂರಕ್ಷಣೆ ಯೋಜನೆಯಡಿ ರೈತರಿಗೆ ಏನೆಲ್ಲ ಸವಲತ್ತು ಸಿಗ್ತಾ ಇದೆ ಅಂಥೇಳಿ. ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ನಿಯಂತ್ರಣ ಕಾರಕಗಳನ್ನ ನಾವು ಒಂದು ಈ ಯೋಜನೆಯಡಿ ವಿತರಣೆ ಮಾಡ್ತಾ ಇದ್ದೇವೆ. ಹಾಗೆ ಸುರಕ್ಷಿತ ಕೀಟನಾಶಕಗಳ ಬಳಕೆ ಹಾಗೂ ಬೀಜೋಪಚಾರ ಔಷಧಿಗಳನ್ನು ವಿತರಣೆ ಮಾಡ್ತೇವೆ. ಕೃಷಿ ಪರಿಕರಗಳ ಗುಣ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನು ಇದರಲ್ಲಿ ಹಮ್ಮಿಕೊಂಡಿದ್ದೇವೆ. ಅವಶ್ಯಕತೆಗೆ ಅನುಗುಣವಾಗಿ ಕೀಟ ಮತ್ತು ರೋಗ ನಿರ್ವಹಣೆಗೆ 50% ರಿಯಾಯಿತಿ ದರದಲ್ಲಿ ಸಸ್ಯ ಸಂರಕ್ಷಣೆ ಔಷಧಿಗಳನ್ನು ಕೂಡ ವಿತರಣೆ ಮಾಡ್ತಾ ಇದ್ದೇವೆ. ಕೀಟನಾಶಕಗಳು. ಓಕೆ, ಈಗ ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ, ಹೆಸರು ಹೇಳಿ ಸರ್ ಎಲ್ಲಿಂದ? ಹಲೋ, ನಮಸ್ಕಾರ. ಮೈಸೂರಿಂದ ಗೊತ್ತಾಯ್ತು. ಹೆಸರು ಹೇಳಿ ಸರ್ ಎಲ್ಲಿಂದ? ನಮಸ್ಕಾರಗಳು. ಕೇಳಿ ಪ್ರಶ್ನೆನ. ನನ್ನ ಪ್ರಶ್ನೆ, ಭತ್ತದ ಬೇಸಾಯದಲ್ಲಿ ಬರುವ ಮುಖ್ಯ ರೋಗಗಳು ಯಾವುದು, ಕೀಟಗಳು ಯಾವುದು, ಅದನ್ನ ನಿವಾರಣೆ ಮಾಡಲು ಯಾವ ರೀತಿ ಅಂತ ನನ್ನ ಪ್ರಶ್ನೆ. ಆಯ್ತು, ಕೇಳ್ತಾ ಇರಿ. ಮಧುಶೆಟ್ರೆ, ವಿಶೇಷವಾಗಿ ತಾವು ಕೇಳ್ತಾ ಇದ್ರೆ ಭತ್ತದ ಬೆಳೆಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳು ಯಾವುವು, ಅವಾಗ ನಿರ್ವಹಣೆ ಮಾಡೋದೇಗೆ ಅಂತ. ಭತ್ತದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅಂತಂದರೆ ಹಳದಿ ಕಾಂಡ ಕೊರಕ ರೋಗ, ಹುಳುಗಳಲ್ಲಿ ಕೀಟಗಳಲ್ಲಿ ಹಳದಿ ಕಾಂಡ ಕೊರಕ, ಕಂದು ಜಿಗಿ ಹುಳು, ಮತ್ತು ಗರಿ ಮಡಿಸುವ ಹುಳು, ತೆನೆ ತಿಗಣೆ, ಇಂಥವು ಇವು ನಾಲ್ಕು ಪ್ರಮುಖವಾದಂಥ ಕೀಟಗಳು. ಹಾಗೆಯೇ ರೋಗಗಳಲ್ಲಿ ದುಂಡಾಣು ಅಂಗಮಾರಿ ರೋಗ, ನಿಮ್ಗೆ ಗೊತ್ತಿರ್ಬೇಕು ಅಂಗಮಾರಿ ರೋಗ ಅಂತ ಒಂದು ಬರ್ತದೆ, ಮತ್ತು ಕಪ್ಪು ಚುಕ್ಕೆ, ಕಂದು ಚುಕ್ಕೆ ರೋಗ, ಊದುಬತ್ತಿ ರೋಗ, ಬೆಂಕಿ ರೋಗ, ಕುತ್ತಿಗೆ ರೋಗ, ಹೀಗೆ ಈ ಥರದ ಪ್ರಮುಖ ರೋಗಗಳು ನಾವು ಭತ್ತದಲ್ಲಿ ಕಾಣ್ತೇವೆ. ಇಂತಹ ಸಂದರ್ಭ ಬಂದಾಗ ಬಹಳ ಮುಖ್ಯವಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಭತ್ತದಲ್ಲಿ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಿದ್ರೆ, ಸಸಿ ಮಡಿ ಮಾಡಿದ್ರೆ, ಈ ಭತ್ತದಲ್ಲಿ ಬರ್ತಕ್ಕಂಥ ರೋಗಗಳನ್ನು ವಿಶೇಷವಾಗಿ ಚುಕ್ಕೆ ರೋಗ ಮತ್ತು ಅಂಗಮಾರಿ ರೋಗಗಳಿದೆಲ್ಲ, ದುಂಡಾಣು ಇವೆಲ್ಲನೂ ಕೂಡ ನಾವು ಪ್ರಾರಂಭಿಕ ಹಂತದಲ್ಲೇ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಲ್ಲದೆ ಇದು ಮೀರಿ ಏನಾದರೂ ನಿಮಗೆ ನಾಟಿ ಮಾಡುವ ಸಂದರ್ಭದಲ್ಲಿ ಅಥವಾ ಸಸಿ ಮಡಿ ಸಂದರ್ಭದಲ್ಲಿ ಇಂಥ ರೋಗ ಅಥವಾ ಕೀಟ ಕಂಡು ಬಂದಲ್ಲಿ ಮೊದಲು ತಾವು ಮಾಡಬೇಕಾಗಿರೋದು ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಅಥವಾ ಹತ್ತಿರದ ವಿಜ್ಞಾನಿಗಳು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಯಾವ ರೋಗ ಮತ್ತು ಕೀಟ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾದಂಥ ಔಷಧಿಯನ್ನು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಹುತೇಕ ಈ ಭತ್ತಕ್ಕೆ ಬೇಕಾಗಿರ್ತಕ್ಕಂಥ ನಿಮ್ಮ ಭಾಗದಲ್ಲಿ ವಿಶೇಷವಾಗಿ ಮೈಸೂರು ಮಂಡ್ಯ ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಕೂಡ ರೋಗ ಮತ್ತು ಕೀಟಕ್ಕೆ ಏನು ಔಷಧಿಗಳು ಬೇಕಾಗ್ತದೆ ಅದನ್ನ ನಾವು ಮೊದಲೇ ಪೂರ್ವಭಾವಿಯಾಗಿ ಶೇಖರಣೆ ಮಾಡಿರ್ತೇವೆ. ಅದನ್ನ ರಿಯಾಯಿತಿ ದರದಲ್ಲೂ ಕೂಡ ನಿವಾರಣೆ ಗುರುಗಳೇ ಯಾವ್ದು ಹೇಳಿ? ತಂತಿ ಮಕಾಪ್ ಅಂತಂದ್ರೆ ನನಗೆ ನಿಮ್ದು ಲೋಕಲ್ ಅಲ್ಲಿ ಏನೋ ಕೇಳ್ತಾ ಇದ್ರ, ಬೆಂಕಿ ರೋಗನ ನೀವ್ ಹೇಳೋದು? ಅಲ್ಲ, ಬಟ್ಟದಲ್ಲಿ ಬಂದ್ಬಿಡ್ತಾರೆ. ಊದುಭತ್ತ ಅಂತ ನೀವು ಊದುಭತ್ತ, ಊದುಭತ್ತ ನಿಮ್ಮ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಊದುಭತ್ತ ರೋಗ ಬರುವಂತ ಪ್ರಮೇಯ ಬಹಳ ಕಡಿಮೆ. ಊದುಭತ್ತಿ ರೋಗ ಅದು ಸಾಧಾರಣವಾಗಿ ಬೀಜದಿಂದ ಬರುವಂತ ರೋಗ ಆಗಿರೋದ್ರಿಂದ ನೀವು ಬೀಜೋಪಚಾರ ಔಷಧಿಯನ್ನ ಮಾಡ್ಬೇಕಾಗ್ತದೆ. ಮೊದಲನೇದಾಗಿ ಬೀಜೋಪಚಾರ ಔಷಧಿಯನ್ನ ಬೀಜ ತಗೊಂಡು ಹೋಗುವಾಗ್ಲೇನೆ ನಮ್ಮ ಬೀಜಕ್ಕೆ ಏನು ಔಷಧಿ ಬೇಕಾಗ್ತದೆ ಅದನ್ನ ಒಂದು ಪಾಕೆಟ್ ಅಲ್ಲಿ ಇಟ್ಟಿರ್ತಾರೆ, ಅದನ್ನ ಸಿಂಪರಣೆ ಮಾಡಿ ಬೀಜೋಪಚಾರವನ್ನು ಮಾಡಿ ನೀವು ಸಸಿ ಮಾಡಿ ತಯಾರು ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಅದು ಮೀರಿನೂ ಕೂಡ ನಿಮ್ಗೆ ರೋಗ ಬಂದಿತ್ತು ಅಂತಂದ್ರೆ ಕಡ್ಡಾಯವಾಗಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ರೋಗ ನಾಶಕಗಳನ್ನ ಪಡ್ಕೊಳ್ಬೇಕಾಗ್ತದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ, ಹೆಸರು ಹೇಳಿ, ಎಲ್ಲಿಂದ? ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡೋದ್ರಿ. ಕೇಳಿ ಭೀಮರಾವ್ ಅವ್ರೆ, ನಮ್ದು 7-8 ತಿಂಗಳ ಕಬ್ಬು ಐತ್ರಿ, ಡೊಣ್ಣೆ ಹುಳ ಹಾಕೈತ್ರಿ. ಹ್ಞೂ, ಅದಕ್ಕೆ ಮಾಡ್ಬೇಕ್ರಿ ಕಬ್ಬು ಹೇಳಿ. ಕಬ್ಬು, ಕಬ್ಬಿನಲ್ಲೂ ಕೂಡ ಬಹಳ ಮುಖ್ಯವಾಗಿ ಈ ಸಾಕಷ್ಟು ಪ್ರದೇಶದಲ್ಲಿ ಇವತ್ತು ನಮ್ಮ ಕಬ್ಬು ಬೆಳೆ ಇದೆ. ವಿಶೇಷವಾಗಿ ಸುಳಿ ಕೊರಕ ಮತ್ತೆ ಆದಿ ಸುಳಿ ಕೊರೆಯುವ ಹುಳು, ಬೆಣ್ಣೆ ಹುಳು, ಬಿಳಿ ಹುಳು, ಬಿಳಿ ಉಣ್ಣೆ ಹುಳು, ಹಾಗೆ ಗೊಣ್ಣೆ ಹುಳುಗಳು ಪ್ರಮುಖವಾಗಿ ಕಂಡು ಬರ್ತವೆ. ಗೊಣ್ಣೆ ಹುಳು ಕಂಡು ಬಂದಂತ ಸಂದರ್ಭ ನಿಮ್ಗೆ ಗೊಣ್ಣೆ ಹುಳು ಅನ್ನೋದನ್ನ ಫಸ್ಟ್ ಮೊದಲನೇದು ಖಾತ್ರಿ ಪಡಿಸ್ಕೊಳ್ಬೇಕಾಗುತ್ತೆ. ಕೊಂಡು ರೈತ ಸಂಪರ್ಕ ಕೇಂದ್ರದ ಮೂಲಕ ಕ್ಲೋರೋಪೈರಿಪಾಸ್ ಅನ್ನುವಂಥ ಔಷಧಿ ಸಾಧಾರಣವಾಗಿ ಲಭ್ಯ ಇರ್ತದೆ, ಶೇಖರಣೆ ಮಾಡಿರ್ತಾರೆ. ನೀವು ರೈತ ಸಂಪರ್ಕ ಕೇಂದ್ರದ ಮೂಲಕ ಹೋಗಿ ಲಭ್ಯ ಇರತಕ್ಕಂಥ ಔಷಧಿಗಳನ್ನು ಪಡ್ಕೊಂಡು ನೀವು ಸಿಂಪರಣೆ ಮಾಡಬಹುದು. ಡ್ರಂಚಿಂಗ್ ಮಾಡಬೇಕಂತ ಹೇಳ್ತೀವಿ, ಗೊಣ್ಣೆ ಹುಳು ಇತ್ತು ಅಂತಂದ್ರೆ ಮಣ್ಣಿಗೆ ವಿಶೇಷವಾಗಿ ಪ್ರತಿ ಕಬ್ಬಿನ ಕಬ್ಬಿದೆಯಲ್ಲ, ಕಬ್ಬಿನ ಬೇರು ಚೆನ್ನಾಗಿ ನೆನೆಯೋ ಹಾಗೆ ಕ್ಲೋರೋಪೈರಿಪಾಸ್ ಅನ್ನ ನೀವು ಬಳಕೆ ಮಾಡಬೇಕಾಗ್ತದೆ. ನೋಡಿ ನಮಸ್ಕಾರ ಸರ್. ನಮಸ್ತೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ನಾನು ಕುಂದಾನಗರಿ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಲಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ. ಶಿವಲಿಂಗ ಅವರ, ಕೇಳಿ ಪ್ರಶ್ನೆನ. ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂಗ ಕೇಳ್ಬೇಕಲ್ರಿ? ಹೌದು, ಸಸ್ಯ ಸಂರಕ್ಷಣೆ ಮತ್ತು ರಸಗೊಬ್ಬರ. ಇವತ್ತಿನ ವಿಷಯ ಏನ್ರಿ ಅಂದ್ರೆ ನಾನು ಸರಿಯಾಗಿ ಕೇಳಬೇಕಾಗಿದೆ ಅಂದ್ರೆ ಕರೆಂಟ್ ಇದ್ದಿದ್ದಿಲ್ಲ ಸರ್ ನಿನ್ನೆ ಮೊನ್ನೆ ಮಳೆ. ಹಿರೇಮಠ ಅವ್ರು ಬರ್ಕೊಳ್ರಿ, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಾಗೆ ಪ್ರಶ್ನೆ ಕೇಳ್ಬಹುದು. ಸರ್, ನಂದು ಒಂದು ಪ್ರಶ್ನೆ ಅಂದ್ರೆ ರಸಗೊಬ್ಬರ ಮಾಡ್ರಿ, ರಸಗೊಬ್ಬರ ಹಾಕಿನ ಬೆಳಿತಾರೋ ಏನೋ ಆಯುರ್ವೇದಿಕವಾಗಿ ಈಗ ಕೆಲವೊಂದಿಷ್ಟು ಕಾಂಪೋಸ್ಟ್ ಗಳು ಬರ್ತಾ ಇವೆ ರೀ, ಅವನ್ ಹಾಕ್ಬೇಕು, ನಾನು ರಸಗೊಬ್ಬರಗಳು ಹಾಕ್ಲೇಬೇಕಂತೇಳಿ ನನ್ನ ಪ್ರಶ್ನೆ. ಶಿವಲಿಂಗಯ್ಯ ಅವರೇ, ಆಕ್ಚುಲಿ ಇವತ್ತು ಪ್ರಶ್ನೆ, ಇವತ್ತು ಸಬ್ಜೆಕ್ಟ್ ಇದ್ದಿದ್ದು ಸಸ್ಯ ಸಂರಕ್ಷಣೆ, ತೊಂದರೆ ಇಲ್ಲ, ತಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಏನಂತಂದ್ರೆ, ಕೃಷಿ ವಿಧಾನಗಳಲ್ಲಿ ನೀವು ಆಧುನಿಕ ಬೇಸಾಯ ಪದ್ಧತಿನೂ ಬಳಕೆ ಮಾಡಿದ್ರೆ ಅಲ್ಲಿ ರಸಗೊಬ್ಬರ, ಸಸ್ಯ ಸಂರಕ್ಷಣೆ ಎಲ್ಲವನ್ನೂ ಬಳಕೆ ಮಾಡಕ್ ಬರ್ತದೆ. ನೀವು ಸಾವಯವ ಕೃಷಿ ಪದ್ಧತಿಯಿಂದ ನಾವು ಬೇಸಾಯ ಮಾಡ್ತೀವಿ ಅಂತಂದಾಗ ಸಾವಯವ ತತ್ವಗಳಲ್ಲೂ ಕೂಡ ಇವತ್ತು ಬೆಳೆ ಬೆಳೀಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ಪಡ್ಕೊಂಡು ನೀವು ಮಾಡಬಹುದಾಗಿರ್ತದೆ. ಸರ್, ಮತ್ತೀಗ್ರಿ ರಸಗೊಬ್ಬರ ಬದಲಿ ಈ ಮಳ್ಳಿ ಫ್ಯಾಕ್ಟ್ರಿ ಗೊಬ್ಬರ ಹಾಕ್ತಾರಲ್ರಿ, ಅದು ಅದೆಷ್ಟು ಭೂಮಿಗೆ ಒಳ್ಳೇದು ಅಂತ ನನ್ನ ಪ್ರಶ್ನೆ. ನಿಮ್ಗೆ ಈ ರಸಗೊಬ್ಬರ ಮತ್ತೆ ಸಾವಯವ ಗೊಬ್ಬರಗಳ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ರೈತ ಸಂಪರ್ಕ ಕೇಂದ್ರದ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಪಡ್ಕೊಳ್ಳಿ. ಇವತ್ತಿನ ಪ್ರಶ್ನೆ ಇರುವಂತದ್ದು, ಸಾಕಷ್ಟು ಫೋನ್ಗಳು ಬರ್ತಾ ಇದಾವೆ, ಈ ಸಸ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ, ರೋಗ ಮತ್ತೆ ಕೀಟಕ್ಕೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಅನ್ನು ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ಹೆಸರು ಹೇಳಿ ಸರ್. ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕದ ಬಗ್ಗೆ ಪ್ರಶ್ನೆ ಕೇಳಿ ಸರ್. ಓಕೆ, ಅದೇ ಸರ್, ನಂಗೆ ಅದು ಸುಲಿ ಕೊಲೆ ರೋಗ ಬಂದು ತೆಂಗಿನ ಮರ ಸಾಯುವುದು ಯಾಕೆ ಸರ್ ಹೇಳ್ತಾರೆ, ಅದನ್ನು ತಡೆಗಟ್ಟುವುದು ಹೇಗೆ? ಸುಳಿಕೊಳೆ ರೋಗ ತೆಂಗಿನ ಮರಕ್ಕೆ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ತಾವು ಹತ್ತಿರದ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದು ಸುಳಿಕೊಳೆ ರೋಗ ಯಾವ್ದಿಂದ ಬಂದಿದೆ ಅನ್ನೋದನ್ನ ಸರಿಯಾಗಿ ಗಮನಿಸಿ ಅರ್ಥ ಮಾಡಿಕೊಂಡು ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಅದು ತುಂಬಾ ಅದು ವೈಜ್ಞಾನಿಕ ಪದ್ಧತಿನಲ್ಲಿ ಸುಳಿಗೆ ನೀವು ಬೋರೋ ದ್ರಾವಣ ಅಥವಾ ಕ್ಲೋರೋಪೈ ನಮ್ಮ ಸಿಒಸಿ ಅಂತ ಬರ್ತದಲ್ಲ ಕಪರಾಕ್ಸಿ ಕ್ಲೋರೈಡ್ ಅದನ್ನು ಬಳಕೆ ಮಾಡಬಹುದು. ಅದನ್ನು ನಿಖರವಾಗಿ ನೀವು ಅರ್ಥ ಮಾಡಿಕೊಂಡೇ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ಹಾಗಾಗಿ ತೋಟಗಾರಿಕೆ ಎರಡು ಮೂರು ವಾರ ಸತ್ತು ಹೋಯ್ತು. ಅದು ಏನಂದ್ರೆ ಅದು ನಾವು ಬಟ್ಟೆಗೆ ಹಾಕುವ ಹುಳಕಾಯಿ ಉಂಟಲ್ಲ ಅದು ಹಾಕಿದ್ರೆ ತಡೆ ಆಗುತ್ತದೆ ಅಂತ ಹೇಳಿದ್ರು. ನಾವು ಅದು ಹಾಕಿದ್ದೇವೆ ಸರ್, ಅದು ಆದ್ರೂ ಅದು ಎಲ್ಲ ಮರ ಸತ್ತು ಹೋಯ್ತು. ಇಲ್ಲ, ನೀವು ಹಾಗೆ ಮಾಡ್ಬೇಡ್ರಿ. ನಿಮ್ಮ ಹತ್ತಿರದ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಅಥವಾ ವಿಜ್ಞಾನಿಗಳನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಿರ್ತಾರೆ, ತೋಟಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟ ತಜ್ಞರು ಇರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ನಿಮ್ಮ ತೋಟ ತೋರಿಸಿ ನಂತರ ನಿಮ್ಮ ಜಮೀನಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಉತ್ತಮ ಅಂತ ನನ್ನ ಈ ಸಂದರ್ಭದಲ್ಲಿ. ನಾನು ಮೊನ್ನೆಯಲ್ಲಿ ನೀವು ಹೇಳಿದ್ದಕ್ಕೆ ನಾವು ನಮ್ಮ ಊರಿನ ತೋಟಗಾರಿಕೆ ಹೋಗಿದ್ದೆ ಅದು ಡೀಸೆಲ್ ಪಂಪ್ ತಗೊಳ್ಳಿಕ್ಕೆ ಮಾತಾಡ್ಲಿಕ್ಕೆ, ಅವರು ನನಗೇನು ಸಲಹೆ ಕೊಡಲಿಲ್ಲ ಸರ್. ಅದು ನಿಮಗೆ ಆಗುದಿಲ್ಲ, ನೀವು ಕರೆಂಟ್ ವಿದ್ಯುತ್ ಶಕ್ತಿ ತಗೊಳ್ಳಿ ಅಂತ ಹೇಳಿದ್ರು. ನಮ್ಗೆ ಅದು ಎರಡು ವೈರ್ ಇದಿರುವುದು ಮನೆಯಲ್ಲಿ, ಇದು ಅದು ನಮಗೆ ಆಗುತ್ತದೆ. ಅದು ನಾನು ಹೋಗಿ ಹಿಂದೆನೆ ಬಂದೆ. ಅಲ್ಲ, ಗೊತ್ತಾಯ್ತು. ಇವತ್ತಿನ ಪ್ರಶ್ನೆ ಇರುವಂತದ್ದು ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂತ ಪ್ರಮುಖ ಬೆಳೆಗಳು ಅಂದ್ರೆ ಕೃಷಿ ಬೆಳೆಗಳ ಬಗ್ಗೆ ಕೇಳಿದ್ರು. ಮೊನ್ನೆ ನಾನು ನಿಮಗೆ ಡೀಸೆಲ್ ಪಂಪ್ ಬಗ್ಗೆ ಹೇಳಿದ್ದೆ, ಕೃಷಿ ಅಧಿಕಾರಿ ಹತ್ರ ಹೋಗಿ ಅಂತ ಹೇಳಿದ್ರಿ. ನಾನು ಹೋದೆ ಅಲ್ಲಿ ಮರು ದಿವಸ, ಅವ್ರು ನನಗೆ ಏನೋ ಹೇಳಿ ಸಾಗ ಹಾಕಿದ್ರು. ನನಗೆ ಅವ್ರು ಡೀಸೆಲ್ ಪಂಪ್ ಅದು ನಿಮಗೆ ಅದು ಆಗುದಿಲ್ಲ, ಅದು ಕೈಯಲ್ಲಿ ಒತ್ತಬೇಕು, ನೀವು ಕರೆಂಟ್ ಇದ್ದು ಹಾಕಿ ಹಾಗೆ ಹೀಗೆ ಅಂತ ಹೇಳಿದ್ರು. ನಿಮ್ ನಂಬರ್ ಕೊಡಿ ಸರ್. ಮುಂದೆ ಮತ್ತೆ ಮುಂದುವರ್ಸಲ್ಲ, ನಿಮ್ ಫೋನ್ ನಂಬರ್ ಕೊಡಿ. ಅದು ನಮಗೆ ಅದರಿಂದ ಅದೊಂದು ಎಂತ ಇದು ಬರ್ತದಲ್ಲ ಸರ್, ಎಂತದ್ದು ಸೂರ್ಯನ ಶಾಖದಿಂದ ಒಂದು ಪಂಪ್ ಬರ್ತದಲ್ಲ, ಅದು ಸಿಕ್ಕಿದ್ರು ಆಗಬಹುದಿತ್ತು ಸರ್. ಸೋಲಾರ್ ಹಾಗಲಿ, ನೀವು ನಿಮ್ಮ ನಂಬರ್ ಕೊಟ್ರೆ ನಾವು ನಿಮ್ಮ ಪ್ರಶ್ನೆಯನ್ನು ತೋಟಗಾರಿಕೆ ಇಲಾಖೆಗೆ ವರ್ಗಾವಣೆ ಮಾಡಬಹುದು, ಪ್ರಯತ್ನ ಪಡಬಹುದು ನಾವು ಕೂಡ. ಕರೆಗಾಗಿ ಧನ್ಯವಾದ. ಸೋಲಾರ್ ಪಂಪ್ ಕೊಡಿಸ್ತೀರಾ? ನಾನು ನಂಬರ್ ಕೊಡ್ತೀನಿ ನಿಮ್ಗೆ. ಇಲ್ಲ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಗೆ ಗೊತ್ತಿಲ್ಲದ ವಿಷಯ ಮಾತಾಡಕ್ಕಾಗಲ್ಲ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಬಗ್ಗೆ ಪ್ರಶ್ನೆಯನ್ನು ಕೇಳಿ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಕೇಳಿ, ಮಾತಾಡಿ ಮಾತಾಡಿ. ನಾವು ಬಾಲಕೋಟ್ ಜಿಲ್ಲಾ ಬಿಳಿಗಿ ತಾಲೂಕು ಕಾಟ್ರಿಕಿಂದ ರೀ. ನಾವೊಂದು 4 ಎಕರೆ ಗೋವಿಂದೋಳ ಹಾಕಿದ್ರಿ ಸರ್. ಗೋವಿಂದೋಳ ಹಾಕಿದ್ರಿ? ರೇಡಿಯೋ ಸೆಟ್ ದೂರ ಇಡಿ. ರೇಡಿಯೋ ದೂರ ಇಡ್ರಿ. ನಿಮ್ಮ ಹೆಸರು ಹೇಳಿ. ಗುಂಡಪ್ಪ ಬೋದ್ ಅಂತ್ರಿ. ಆಯ್ತು, ಪ್ರಶ್ನೆ ಕೇಳಿ. ರೇಡಿಯೋ ಸೆಟ್ ದೂರ ಇಟ್ಟ್ರಿ? ದೂರ ಇಟ್ಟು ಹೇಳ್ರಿ. ಅದಕ್ಕೆ ಅದು ಕೆಂಪ ಸುಳಿ ಬಿಡಾಕತ್ರಿ, ಸುಳಿಗೆ ಕೆಂಪ ಗಟ್ಟ ಮಾತ್ರಿ. ಹೇಳ್ತೀನಿ. ತಮ್ಮ ಕೊನೆಗೂ ರೇಡಿಯೋ ಸೆಟ್ ದೂರ ಇಡಕ್ ತಯಾರಿ ಇಲ್ಲ ನೀವು. ಆಗ್ಲಿ, ನಿಮ್ಮ ಪ್ರಶ್ನೆ ನಮ್ಗೆ ಅರ್ಥ ಆಗಿದೆ, ಉತ್ತರ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ತಾವು ದೂರ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಜೋಳಕ್ಕೆ ವಿಶೇಷವಾಗಿ ಕುಂಕುಮ ರೋಗ ಅಥವಾ ತುಕ್ಕು ರೋಗ ಅಂತ ಹೇಳಿ ಬಂದಿರಬಹುದು ನೀವು ಹೇಳುವಂತ ಒಂದು ಸಿಂಪ್ಟಮ್ಸ್ ಹೇಳಿದ್ರೆ. ಇದಕ್ಕೆ ಮೊದಲು ನೀವು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ ನಿಮ್ದು ಒಂದು ನೀವು ಹೋಗ್ಬೇಕಾದ್ರೆ ಅಲ್ಲಿಗೆ ಒಂದು ನಿಮ್ಮ ಸ್ಯಾಂಪಲ್ ತಗೊಂಡಿದ್ರು ಆಗುತ್ತೆ. ನೀವೇನು ರೈತನ ಅಧಿಕಾರಿಗಳನ್ನ ನಿಮ್ಮ ಜಮೀನಿಗೆ ಕರ್ಕೊ ಬರ್ಬೇಕಂತ ಇಲ್ಲ, ಅದನ್ನ ನೋಡಿದ್ರು ಕೂಡ ಗೊತ್ತಾಗ್ತದೆ. ಅದನ್ನ ನೋಡಿ ಅವರು ನಿಮ್ಗೆ ಏನು ಔಷಧಿ ಮಾಡಬಹುದು ಅಂತೇಳಿ ಶಿಫಾರಸು ಮಾಡ್ತಾರೆ. ಅದ್ರ ಪ್ರಕಾರ ನೀವು ಔಷಧಿನೇ ಸಿಂಪಡಣೆ ಮಾಡಬಹುದಾಗಿರುತ್ತೆ. ಆಗ್ಬೋದಲ್ಲ. ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಡಾಕ್ಟರ್ ಕೆಂಪೇಗೌಡ ಅವರು. ಈಗ ನಾವು ಏನು ಸೌಲಭ್ಯ ಸಿಗುತ್ತೆ ಈ ಒಂದು ಸಸ್ಯ ಚರ್ಚೆ ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಅವಶ್ಯಕತೆಗೆ ಅನುಗುಣವಾಗಿ ನಾನು ಹೇಳಿದೆ 50% ಹೆಸರೇಳಿ. ಹಲೋ, ಕೇಳಿ ಕೇಳಿ. ಹೆಸರೇಳಿ, ಎಲ್ಲಿಂದ? ನಮಸ್ತೆ ಸರ್. ನಮಸ್ಕಾರ ಸರ್. ನಾ ಶಿವಲಿಂಗ ಹಿರೇಮಠ ರಾಘವೇಂದ್ರ ಸರ್, ಕಾಲ್ ಕಟ್ ಐತ್ರಿ. ಕಬ್ಬಿನ ಬೆಳೆ ರೀ ಈ ಸಲ ಅದು ದ್ವಾನ ಹುಳ ಆದ್ರ ಸರ್. ಹಂಗ ಕಬ್ಬಿನ ಹುಳಕ ದ್ವಾನ ಹುಳ ಆಗಬಾರ್ದು, ಹಂಗ ಏನಾದ್ರು ಮುಂಜಾಗ್ರತಾ ಕ್ರಮ ಇದ್ದಂಗೆ ಹೇಳ ಸರ್ ಪ್ಲೀಸ್. ಮುಂಜಾಗ್ರತೆ ಕ್ರಮ ಮಾಡಬೇಕು ಅಂತಂದ್ರೆ, ನೀವು ನಾಟಿ ಮಾಡುವಂತ ಸಂದರ್ಭದಲ್ಲೇನೆ ಭೂಮಿ ನಿಮ್ಮ ಭೂ ಪ್ರದೇಶದಲ್ಲಿ ಏನಾದರೂ ಈ ಥರ ಗೊನ್ನೆ ಉಳಿದ ಕಾಟ ಜಾಸ್ತಿ ಇತ್ತು ಅಂತಂದ್ರೆ ಪೂರ್ವಭಾವಿಯಾಗಿ ನೀವು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಏನ್ ಟ್ರೀಟ್ಮೆಂಟ್ ಮಾಡಬಹುದು ಅಂದ್ರೆ ಡ್ರಂಚಿಂಗ್ ಮಾಡಬೇಕಾಗ್ತದೆ, ಇಡೀ ಜಮೀನಿಗೆ ಡ್ರಂಚಿಂಗ್ ಮಾಡಬೇಕಾಗುತ್ತೆ. ಅದನ್ನ ನಾವು ಸಾಧಾರಣವಾಗಿ ಹೆಚ್ಚು ಹಾನಿಕಾರಕ ಸಸ್ಯ ಸಂರಕ್ಷಣೆಗೆ ನಾವು ಹೆಚ್ಚು ರೆಕಮೆಂಡ್ ಮಾಡೋದಿಲ್ಲ. ಹಾಗಾಗಿ ನೀವು ಅಂತಹ ನಿರಂತರ ಪ್ರತಿ ವರ್ಷನೂ ಕೂಡ ನಿಮಗೆ ಗೊಂಡೆಗಳು ಬರುವಂತಹ ಪ್ರದೇಶನೇ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಇದರ ಬಗ್ಗೆ ಪರ್ಯಾಯ ಬೆಳೆ ಬಗ್ಗೆ ಏನಾದರೂ ಚಿಂತನೆ ಮಾಡಬೇಕಾಗುತ್ತೆ. ಹಾಗಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಕೃಷಿ ವಿಜ್ಞಾನಿಗಳನ್ನ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಇರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಅಂದ್ರೆ ಮುಂದಿನ ಬೆಳೆಗಳಿಗೆ ನಾ ಹೇಳ್ತೀನಿ ಕೇಳ್ರಿ, ಮುಂದಿನ ಬೆಳೆ ನೀವು ಬೆಳಿಬೇಕು ಅಂತಂದ್ರೆ ಅಲ್ಲಿ ನಿಜವಾಗ್ಲೂ ಅದು ಆ ಮಣ್ಣು ಸೂಕ್ತವಾಗಿ ಇದೆಯಾ ಕಬ್ಬಿನ ಬೆಳೆಗೆ ಇಲ್ವಾ ಅನ್ನೋದನ್ನ ಫಸ್ಟ್ ನಿರ್ಧಾರ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಅವರ ರೆಕಮೆಂಡೇಶನ್ ಆಧಾರದ ಮೇಲೆ ನೀವು ಬೆಳೆಯನ್ನ ನಿರ್ವಹಣೆ ಮಾಡಬಹುದು. ಅಥವಾ ನೀವು ಕಬ್ಬೆ ಬೆಳಿಬೇಕು ಅಂತಂದ್ರೆ ಏನ್ ಮಾಡಬಹುದು ಅಂತ ಶಿಫಾರಸ್ ಮಾಡ್ತಾರೆ ಅವರು. ಅರ್ಥಾಯ್ತಾ? ಸೊ ಖಂಡಿತವಾಗ್ಲೂ ಕೂಡ ನೀವು ರೈತ ಸಂಪರ್ಕ ಕೇಂದ್ರದ ಹೌದು ಈ ಸೀಸನ್ ವೇರಿಯೇಷನ್ ಆದಾಗ ಬರಬಹುದು, ಬರಬಾರ್ದು ಅಂತ ಇಲ್ಲ. ಆಮೇಲೆ ನಿರಂತರವಾಗಿ ಕಬ್ಬು ಬೆಳೆಯುವಂತ ಪ್ರದೇಶದಲ್ಲಿ ಇಂತಹ ಸಮಸ್ಯೆಗಳು ಬರ್ತವೆ. ಅದು ಯಾವುದೇ ಬೆಳೆ ಇರಬಹುದಾಗಿರ್ಲಿ, ಒಂದು ಬೆಳೆ ಒಂದು ಅದಕ್ಕೊಂದು ಅದಕ್ಕೆ ಏನಾಗ್ತೇನೆ ನಾವು 3-4 ವರ್ಷ ಆದ್ಮೇಲೆ ಆಕ್ಚುಲಿ ಒಂದು ಬೆಳೆ ಬದಲಾವಣೆ ಮಾಡಬೇಕು. ಬೆಳೆ ಬದಲಾವಣೆ ಮಾಡಲಿಲ್ಲ ಅಂತಂದ್ರೆ ಗ್ಯಾಪ್ ಕೊಟ್ರೆ ಬರಬಾರ್ದು. ಹಾಗೂ ಬರ್ತಾ ಇದೆ ಅಂತಂದ್ರೆ ನೀವು ಅಲ್ಲಿ ಮಣ್ಣಿನಲ್ಲಿ ನಿರಂತರವಾಗಿ ಯಾರು ಕೀಟ ಜಾಸ್ತಿ ಉಲ್ಬಣ ಆಗಿದೆ ಅಂತ ಅರ್ಥ. ಅದಕ್ಕೆ ಸ್ವಲ್ಪ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾಗ್ತದೆ. ದಯವಿಟ್ಟು ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ. ಹೌದು ಹೌದು. ಇಲ್ಲ ಅಂದ್ರೆ ತಾವು ಈ ಮಾಗಿ ಉಳುಮೆ ಮಾಡ್ತಾರಲ್ಲ ಆತರ ಮಾಡಿ ಡೀಪ್ ಆಗಿ ಮಾಡಿ ನೋಡಿ ಅಲ್ಲ ಬೇಸಿಗೆನಲ್ಲಿ ಮುಂಗಾರು ಹಂಗಾಮಿಗೆ ಪ್ರಾರಂಭದಲ್ಲೇ ಮಳೆ ಬರುತ್ತಲ್ಲ ಮುಂಗಾರು ಹಂಗಾಮು, ಅದಕ್ಕಿಂತ ಮೊದಲೇ ನೀವು ಡೀಪ್ ಫ್ಲೋ ಅಂತ ಹೇಳ್ತಾರೆ ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ಮಾಡಿದಾಗ ಆ ಭೂಮಿ ಒಳಗಡೆ ಇರತಕ್ಕಂಥ ಎಗ್ ಸಮೇತ ಅಂದ್ರೆ ಮೊಟ್ಟೆ ಸಮೇತ ಸೂರ್ಯನ ಶಾಖಕ್ಕೆ ಹೊರಗಡೆ ಬಂದು ಸಾಯ್ತಾರೆ. ಮಾಡಿದ್ರು ಬರ್ತಾ ಇದೆ ಅಂತ ಅಂದ್ರೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಮಣ್ಣಿಗೆ. ಅದನ್ನ ಕಡ್ಡಾಯವಾಗಿ ವಿಜ್ಞಾನಿಗಳ ಒಂದು ಸೂಚನೆ ಮೇರೆಗೆ ನೀವು ಮಾಡೋದು ಒಳ್ಳೇದು. ಆಯ್ತಾ? ಕರಿಮಣಿಕ ಧನ್ಯವಾದಗಳು. ಓಕೆ, ಮುಂದಿನ ಕರೆ ನೋಡೋಣ. ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕ ಈ ಬಗ್ಗೆ ಪ್ರಶ್ನೆ ಎದುರು ಕೇಳಿ. ಹಲೋ. ಹಾಗೆ ನಾವು ಹೇಳ್ತಾ ಇದ್ವಿ ಈ ರೈತರಿಗೆ ಸೌಲಭ್ಯದ ಬಗ್ಗೆ. ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಎಲ್ಲ ಬೆಳೆಗಳ ಬಗ್ಗೆನೂ ಏನೇನು ಸೌಲಭ್ಯ ಇದೆ ಅದನ್ನೇ ಹೇಳಿ ಕೆಂಪೇಗೌಡ ಅವರೇ. ಈಗ ಸಸ್ಯ ಸಂರಕ್ಷಣೆ ಮತ್ತು ಕೀಟನಾಶಕ ಯೋಜನೆಯಡಿ ವಿಶೇಷವಾಗಿ ಜೈವಿಕ ಕೀಟನಾಶಕಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನ ನಾವು ರೈತ ಸಂಪರ್ಕ ಕೇಂದ್ರದ ಮೂಲಕ ಸಹಾಯಧನದಲ್ಲಿ ವಿತರಣೆ ಮಾಡ್ತೇವೆ. ಹಾಗೆ ಬೀಜೋಪಚಾರ ಮತ್ತೆ ಸುರಕ್ಷಿತ ಕೀಟನಾಶಕ ಬಳಕೆ ಕುರಿತು ಪ್ರತಿ ರೈತ ಸಂಪರ್ಕ ಕೇಂದ್ರದಲ್ಲೂ ಒಂದು ತರಬೇತಿ ಅಂದ್ರೆ ವರ್ಷ ಪೂರ್ತಿ ಸರಿಸುಮಾರು ನಮ್ಮಲ್ಲಿ 741 ರೈತ ಸಂಪರ್ಕ ಕೇಂದ್ರದಲ್ಲಿ ಪ್ರತಿ ರೈತ ಸಂಪರ್ಕ ಕೇಂದ್ರದ ಮೂಲಕ ರೈತರಿಗೆ ಆಯ್ದ ಪ್ರದೇಶದಲ್ಲಿ ತರಬೇತಿಯನ್ನ ಹಮ್ಮಿಕೊಳ್ತೇವೆ. ಹಾಗೆ ಸುರಕ್ಷಿತ ಕೀಟನಾಶಕ ಬಳಕೆನೇ ಹೇಗಾಗ್ತದೆ ಅಂತಂದ್ರೆ ಈಗ ನಮ್ಮ ರೈತ ಬಾಂಧವರಲ್ಲಿ ಸುರಕ್ಷಿತ ಕೀಟನಾಶಕಗಳ ಬಳಕೆಯ ಬಗ್ಗೆ ಮಾಹಿತಿಯ ಕೊರತೆ ಕಂಡು ಬಂದಿದೆ ಅನ್ನುವಂತ ಮನಗಂಡಂತ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದೆ. ಅಂದ್ರೆ ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನ ಬಳಕೆ ಮಾಡೋದು ಕಡಿಮೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಹೇಗೆ ಸುರಕ್ಷಿತ ಕೀಟನಾಶಕಗಳನ್ನ ನಾವು ಬಳಸ್ಕೊಳ್ಬೇಕು ಅದನ್ನ ನಾವು ಹೊಂದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತೇವೆ. ಇನ್ನೊಂದು ಈಗ ಈ ಸಮಗ್ರ ಪೀಳಿ ನಿರ್ವಹಣೆ ತಗೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೆಸರು ಹೇಳಿ, ಎಲ್ಲಿಂದ? ಸರ್, ನಮ್ದು ಧಾರವಾಡ ಜಿಲ್ಲೆ ಕಲಗಟ್ಟಿ ತಾಲೂಕು ಬೀರವಳ್ಳಿಯಿಂದ ಪಕ್ಕೀರಪ್ಪ ಇಂಗಳಿ ಅಂತ ರೈತ ಸರ. ಕೇಳಿ ಪಕ್ಕೀರಪ್ಪ ಅವರೇ. ಸರ, ಅದೇ ನಮ್ಮ ಕಬ್ಬಿನ ಬೆಳೆಗೆ ಕಾಡಿಗೆ ರೋಗ ಕಾಣಿಸ್ತದೆ ರೀ. ಇದು ಸುಮಾರು 4 ತಿಂಗಳು ಬೆಳೆ ಇದ್ದಾಗ ಅದು ಅಲ್ಲೇ ಕಾಣಿಸ್ಬಾರ್ದು ಸರ್. ಅದಕ್ಕೆ ಅದನ್ನ ಬರ್ಲಿಕ್ಕೆ ಕಾರಣ ಏನ್ರಿ ಮತ್ತೆ ಅದ್ರ ಹತೋಟಿ ಕ್ರಮ ಹೇಳಿ ಸರ್. ಹೇಳ್ತೇವೆ. ಹ್ಮ್ ಸರ್, ಕಬ್ಬಿನ ಬೆಳೆಗೆ ಅನಾನಸ್ ರೋಗ ಅಥವಾ ಮತ್ತೆ ಕಾಡಿಗೆ ರೋಗಗಳು ಇವು ಸಾಧಾರಣವಾಗಿ ಕಬ್ಬಿನ ಬೆಳೆಯಲ್ಲಿ ನಿರಂತರವಾಗಿ ಇರಬಹುದು. ಆದರೆ ಇದು ಹೆಚ್ಚು ಹೆಚ್ಚು ಪ್ರದೇಶದಲ್ಲಿ ಬರೋದಿಲ್ಲ. ಆದಾಗ್ಯೂ ಕೂಡ ಇಂಥ ರೋಗ ಬರ್ತಾ ಇದೆ ಅಂತಂದ್ರೆ ಬಹುಶಃ ನೀವು ಬಳಕೆ ಮಾಡ್ತಕ್ಕಂಥ ಬಿತ್ತನೆ ಅಂದ್ರೆ ಕಬ್ಬನ್ನ ನೀವು ಬಿತ್ತನೆಗೆ ಬಳಕೆ ಮಾಡ್ತಿರಲ್ಲ ಅದರ ಆಯ್ಕೆ ಬಹಳ ಪ್ರಮುಖ. ನೀವು ಮಾಡುವಂತ ನಾಟಿಗೆ ಬಳಕೆ ಮಾಡ್ತಕ್ಕಂತ ಈ ಕಬ್ಬೇನಿದೆ ಅದು ತಳಿ ಒಂದೇ ಅಲ್ಲ, ನೀವು ಆಯ್ಕೆ ಮಾಡಿದ ತಳಿನಲ್ಲೂ ಕೂಡ ರೋಗ ಇಲ್ಲದೆ ಇರತಕ್ಕಂಥ ಪ್ರದೇಶದಿಂದ ನೀವು ಬಿತ್ತನೆ ಬೀಜವನ್ನು ಬಳಕೆ ಮಾಡ ಬಿತ್ತನೆ ತುಂಡುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ನೀವು ಬಹುಶಃ ಆ ತುಂಡು ಆಯ್ಕೆ ಮಾಡೋದು ತಪ್ಪಾದ್ರೆ ಖಂಡಿತವಾಗ್ಲೂ ಇಂಥ ಸಮಸ್ಯೆಗಳು ರೋಗಗಳು ಬರ್ತವೆ, ಇದು ಮೊದಲನೇದು. ಎರಡನೇದು, ನೀವು ಏನು ನಾಟಿ ಮಾಡ್ತೀರಾ ಕಬ್ಬನ್ನ ಭೂಮಿನಲ್ಲಿ, ಅವಾಗ ಕಡ್ಡಾಯವಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಸೀಡ್ ಟ್ರೀಟ್ಮೆಂಟ್ ಅಂತ ನಾನು ಹೆಂಗೆ ಭತ್ತಕ್ಕೆ ಬೀಜೋಪಚಾರ ಹೇಗೆ ಮಾಡ್ತೀವೋ ಹಾಗೆಯೇ ಕಬ್ಬಿಗೂ ಕೂಡ, ಕಬ್ಬಿನ ತುಂಡುಗಳಿಗೂ ಕೂಡ ನಾವು ಬೀಜೋಪಚಾರವನ್ನು ಮಾಡಿ ಬಳಕೆ ಮಾಡಿದ್ರೆ ಇಂಥ ಸಮಸ್ಯೆಯನ್ನು ಪರಿಹಾರ ಕಂಡುಹಿಡ್ಕೋಬಹುದು. ಅಲ್ಲ, ಕ್ಲೋರೋಪೈರಿಪಾಸ್ ಬರುವಂತದ್ದು ಸಾಧಾರಣವಾಗಿ ಈ ಏನಾದರೂ ಹುಳುಗಳು ಬಾಧೆ ಇದ್ರೆ ನಂಜ ಅಂಥದಕ್ಕೆ ಮಾತ್ರ ಸಮಸ್ಯೆ ಬರ್ತದೆ. ರೋಗಕ್ಕೆ ಬೇರೆ ಇನ್ನೊಂದು ಔಷಧಿ ಇರ್ತದೆ, ಕಾರ್ಬೋಫ್ಯೂರಾನ್ ಇಂಥದನ್ನ ಬಳಕೆ ಮಾಡ್ಬೇಕಾಗತ್ತೆ. ಅಲ್ಲ, ಕಾರ್ಬೋಫ್ಯೂರಾನ್ ಅಲ್ಲ, ದಯವಿಟ್ಟು ನಮ್ಮ ಬ್ಯಾವೆಸ್ಟಿನ್ ಇದೆಯಲ್ಲ ಅದು, ಅಥವಾ ಹೌದು ಹೌದು, ಇಂಥದನ್ನ ಬಳಕೆ ಮಾಡಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಆಯ್ಕೆ ಮಾಡ್ತಕ್ಕಂತ ಕಬ್ಬು ಆರೋಗ್ಯವಾಗಿದೆಯಾ ಇಲ್ವಾ ಅನ್ನೋದು ನೋಡ್ಬೇಕು. ಒಂದು ತುಂಡು ಅಂತ ರೋಗ ಇರುವಂತ ತುಂಡಿದ್ರು ಕೂಡ ನಿಮ್ಮ ಜಮೀನಲ್ಲಿ ಜಾಸ್ತಿ ಆಗ್ತದೆ. ಹಾಗಾಗಿ ಆಯ್ಕೆ ಬಹಳ ಮುಖ್ಯ. ನಂತರ ಬೀಜೋಪಚಾರ, ಅದಾದ್ಮೇಲೂ ಕೂಡ ರೋಗ ಬಂತು ಅಂತಂದ್ರೆ ನಮ್ಮ ವಿಜ್ಞಾನಿಗಳು ಅಥವಾ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನೀವು ರೋಗ ನಾಶಕವನ್ನ ಸಿಂಪಡಣೆ ಮಾಡಬೇಕಾಗ್ತದೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸಮಗ್ರ ಪೀಡಿ ನಿರ್ವಹಣೆ ಮತ್ತು ಅದರ ಘಟಕಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಸಮಗ್ರ ಪೀಡೆ ನಿರ್ವಹಣೆ ಮತ್ತು ಅದರ ಘಟಕಗಳು, ವಿಶೇಷವಾಗಿ ಅವಶ್ಯಕತೆಗೆ ಅನುಗುಣವಾಗಿ ವಿವಿಧ ಹಂತಗಳಲ್ಲಿ ಬೆಳವಣಿಗೆ ವಿವಿಧ ಹಂತದಲ್ಲಿ ನಾವು ಅರ್ಥ ಮಾಡಿಕೊಂಡು ಆರ್ಥಿಕ ಹಾನಿ ಏನಾದರೂ ವ್ಯತ್ಯಾಸ ಆದರೆ, ಅಂದರೆ ಆರ್ಥಿಕ ಹಾನಿಯ ಪ್ರಮಾಣ ಮಿತಿಗಿಂತ ಹೆಚ್ಚಾದಲ್ಲಿ ಅಂತಹ ಸಂದರ್ಭದಲ್ಲಿ ಮಾತ್ರ ಎಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿಯೂ ಕೂಡ ಬರುವಂತಹ ರೋಗ ಮತ್ತು ಕೀಟಗಳನ್ನು ನಿಸರ್ಗದ ಪದ್ಧತಿಗಳನ್ನು ಅರ್ಥ ಮಾಡಿಕೊಂಡು ನಾವು ಈ ಒಂದು ಪೀಡೆಯನ್ನು ನಿಯಂತ್ರಣ ಮಾಡುವಂತಹ ಪದ್ಧತಿಗೆ ಸಮಗ್ರ ಪೀಡೆ ನಿರ್ವಹಣೆ ಅಂತ ಕರಿತೇವೆ. ಇಲ್ಲಿ ವಿಶೇಷವಾಗಿ ನಾವು ಸಮಗ್ರ ಪೀಡೆ ನಿರ್ವಹಣಾ ಪದ್ಧತಿನಲ್ಲಿ ಬೇಸಾಯ ಕ್ರಮಗಳು, ಯಾಂತ್ರಿಕ ಕ್ರಮ, ಜೈವಿಕ ಕ್ರಮ, ಕೊನೆಯದಾಗಿ ನಾವು ರಾಸಾಯನಿಕ ಕ್ರಮಗಳಿಗೆ ನಾವು ಅನುಸರಿಸಬೇಕಾಗ್ತದೆ. ಬಹುತೇಕ ರೈತರು ಮಾಡ್ತಕ್ಕಂಥ ದೊಡ್ಡ ತಪ್ಪು ಮೊದಲನೇ ಆಯ್ಕೆ ರಾಸಾಯನಿಕ ಕ್ರಮ ಆಗಿರ್ತದೆ. ಪ್ರಶ್ನೆ ಇದೆ ಅಂತ ತಗೊಳ್ಳುವ, ಕರೆಕ್ಟಾಯ್ತು. ಅದು ಸೊ ಹಾಗಾಗಿ ಈಗ ಈ ರಾಸಾಯನಿಕ ಬಳಸಬಾರ್ದು, ರಾಸಾಯನಿಕ ಮೊದಲ ಆದ್ಯತೆ ಆಗಬಾರ್ದು. ಮೊದಲನೇ ಆದ್ಯತೆ ಬೇಸಾಯ ಕ್ರಮ ಆಗಬೇಕು, ಎರಡನೇದು ಯಾಂತ್ರಿಕ ಆದಾಯ, ಅದನ್ನ ಮೀರಿದಾಗ ಮೊದಲ ಪ್ರಾರಂಭ ಅಂದ್ರೆ ಸಿಂಪಡಣೆ ಮಾಡುವಂತದ್ದು ಜೈವಿಕ ಔಷಧಿಗಳನ್ನು ಸಿಂಪಡಣೆ ಮಾಡಬೇಕು. ಅಲ್ಲಿನ ಸಿಂಪಡಣೆ ಸಸ್ಯಜನ್ಯ ಮತ್ತೆ ಪ್ರಾಣಿಜನ್ಯ. ಹೇಳಿ ಸರ್, ಎಲ್ಲಿಂದ ಹೇಳಿ ಹೆಸರು ಸರ್, ಪ್ರಶ್ನೆ ಕೇಳಿ. ಈಗ ನಾವು ಏನು ಬೀಜವನ್ನ ಬಿತ್ತೇವೆ ಮತ್ತು ಗೊಬ್ಬರ ಹಾಕುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ರು ಕೂಡ ಕೀಟಗಳ ಬಾಧೆ ಆಗುವ ಕುಲಕರ್ಣಿ ಅವರೇ, ನಾನು ನಿಮ್ಮ ಪ್ರಶ್ನೆ ಬಹುಶಃ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ವಿಶೇಷವಾಗಿ ಏನಾಗುತ್ತೆ, ನಾವು ಸಮಗ್ರ ಕೃಷಿ ತತ್ವಗಳ ಬಗ್ಗೆ ಈಗ ಅಷ್ಟೇ ಮಾತಾಡ್ತಾ ಇದ್ದೆ. ಸಮಗ್ರ ಕೃಷಿ ತತ್ವಗಳನ್ನು ಸರಳವಾಗಿ ಅರ್ಥ ಮಾಡಿಕೊಂಡು, ಅಂದ್ರೆ ಬೇಸಾಯ ಕ್ರಮಗಳನ್ನ, ಅಂದ್ರೆ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಮತ್ತೆ ನಿರೋಧಕ ತಳಿಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಹಂಗಾಮಿಗೆ ಸೂಕ್ತವಾದಂತಹ ತಳಿಗಳನ್ನು ಬಳಕೆ ಮಾಡಿದ್ರೆ ಬಹುಶಃ ನಾವು ಬೇಸಾಯ ಕ್ರಮವನ್ನು ಸಮರ್ಪಕವಾಗಿ ಮಾಡಿದ್ದೀವಿ ಅಂತ. ಅದರ ನಂತರ ಇದಕ್ಕೂ ಮೀರಿ ಮೋಹಕ ಬೆಲೆಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಏನು ದೀಪದ ಬೆಳಕನ್ನು ಅಲ್ಲಲ್ಲಿ ಮಾಡುವಂಥದ್ದು, ಬೆಂಕಿ ಹಚ್ಚುವಂಥದ್ದು, ಅಥವಾ ಇವೆರಡೂ ಪದ್ಧತಿಗೂ ನಾವು ಸೋತಾಗ ಆವಾಗ ಜೈವಿಕ ಕ್ರಮಗಳಿಗೆ ನಾವು ಮೊದಲ ಆದ್ಯತೆ ಕೊಡಬೇಕು. ಟ್ರೈಕೋಡರ್ಮಾ ಟ್ರೀಟ್ಮೆಂಟ್ ಮಾಡ್ಬೋದು ನಿಮ್ಮ ಬೀಜಗಳಿಗೆ, ಅಥವಾ ಸೂಕ್ಷ್ಮ ಜೀವಾಣುಗಳನ್ನು BT ಬ್ಯಾಸಿಲಸ್ ಥುರಿಂಜಿಯೆನ್ಸಿಸ್ ಅಂಥದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಇದನ್ನು ಮಾಡಿನೂ ಕೂಡ ನಿಮಗೆ ಮತ್ತೆ ಬರ್ತಾ ಇದೆ ಅಂತಂದರೆ ಸಸ್ಯಜನ್ಯ ಕೀಟನಾಶಕಗಳಿದ್ದಾವೆ ನಮಗೆ, ನೀಮ್ ಬೇಸ್ಡ್ ಔಷಧಿಗಳಿದ್ದಾವೆ, ಅದನ್ನು ನಾವು ಬಳಕೆ ಮಾಡ್ಬೋದು. ಬೆಳ್ಳುಳ್ಳಿ, ಹೊಗೆಸೊಪ್ಪು, ಇತರೆ ನಮ್ಮಲ್ಲಿ ಪರಿಸರದಲ್ಲಿ ದೊರೀತಕ್ಕಂಥ ಭೂಮಿಯ ಗುಣದಿಂದಲೂ ಕೀಟದ ಹಾವಳಿ ಜಾಸ್ತಿ ಆಗ್ಬೋದು. ಹೀಗೆ ಹೌದು, ಖಂಡಿತವಾಗ್ಲೂ ಕೂಡ ನಿಮ್ಗೆ ನಿರಂತರವಾಗಿ ಒಂದೇ ಬೆಳೆಯನ್ನ ಒಂದು ಪ್ರದೇಶದಲ್ಲಿ 3-4 ವರ್ಷ ನಿರಂತರವಾಗಿ ಬೆಳೆದ್ರೆ ಅಲ್ಲಿ ಆ ರೋಗ ಮತ್ತೆ ಕೀಟಗಳ ಉಲ್ಬಣ ಜಾಸ್ತಿ ಆಗಬಹುದು. ಹಾಗಾಗಿ ನಾವು ಬೆಳೆ ಪರಿವರ್ತನೆ ಮಾಡ್ಬೇಕಂತ ಹೇಳ್ತೀವಿ ನಿರಂತರವಾಗಿ ಬೆಳೆ ಈಗೆಲ್ಲಾ ಕ್ರಮಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾವು ರೋಗ ಮತ್ತೆ ಕೀಟಗಳನ್ನ ಯಾವುದೇ ಔಷಧಿ ಮತ್ತೆ ಇದು ಬಳಕೆ ಮಾಡೋದನ್ನು ಕೂಡ ನಿರಂತರ ಮಾಡಬಹುದು. ಬಹುಶಃ ನಿಮ್ಮ ಪ್ರಶ್ನೆ ನಿಮ್ಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಇಲಾಖಾಧಿಕಾರಿಗಳನ್ನು ಸಂಪರ್ಕ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಕುಲಕರ್ಣಿ ಅವರೇ. ನಮಸ್ಕಾರ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದ ಸಮಯ ಮುಗಿಸ್ತಾ ಇದೆ, ಅದಕ್ಕಾಗಿ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಆಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃತಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಕೆಂಪೇಗೌಡ ಅವರು. ಕೆಂಪೇಗೌಡ ಅವರೇ, ನಮ್ಮ ಎಲ್ಲ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಿ, ತಮಗೆ ತುಂಬ ತುಂಬ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕೂಡ ಮುಗಿಸ್ತಾ ಇದ್ದೇವೆ. ಮತ್ತೆ ಸೆಪ್ಟೆಂಬರ್ 10 ನಾವು ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರೇ ಹಾಗೂ ತಿಮ್ಮಪ್ಪಗೌಡ. ಹಲೋ ಕೃಷಿರಂಗ ಇದುವರೆಗೆ ಮೂಡಿ ಬಂತು. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ವಿಷಯವಾಗಿ ಉತ್ತರಿಸಿದವರು ಶ್ರೀ ಕೆಂಪೇಗೌಡ, ಜಂಟಿ ಕೃಷಿ ನಿರ್ದೇಶಕರು, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ. ಹಲೋ ಆಕಾಶವಾಣಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ. ತಾಂತ್ರಿಕ ನೆರವು ಬಿ ಉಮಾ ಹಾಗೂ ಜಿ ಮೋಹನ್ ರಾಜ್. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ನಮಸ್ಕಾರ ರೈತ ಬಾಂಧವರೇ. 2025-26 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿ ಬೆಳೆ ಸ್ಪರ್ಧೆಗೆ ಭಾಗವಹಿಸಲು ಇಚ್ಛಿಸುವ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗೆ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟಲ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ FID ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ RSK ಲಾಗಿನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿರುತ್ತದೆ. ಕೃಷಿ ಪ್ರಶಸ್ತಿ ಜೊತೆಗೆ ಕೃಷಿ ಪಂಡಿತ ಪ್ರಶಸ್ತಿಗೂ ಸಹ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು 30/8/2025 ಕೊನೆಯ ದಿನಾಂಕವಾಗಿರುತ್ತದೆ. ಗಮನಿಸಿ, ಅರ್ಜಿ ಸಲ್ಲಿಸಲು 30/8/2025 ಕೊನೆಯ ದಿನಾಂಕವಾಗಿರುತ್ತದೆ. ಸ್ಪರ್ಧಿಸಬಹುದಾದ ಬೆಳೆಗಳ ವಿವರಗಳು, ಅರ್ಜಿ ನಮೂನೆ ಹಾಗೂ ಇತರೆ ಮಾಹಿತಿಗಳಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿನ. ಹಲೋ, ನಮ್ದೊಂದು ಸಮಸ್ಯೆ ಇದೆ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 kHz. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ತುರುವೇಕೆರೆ ತಾಲೂಕು ನೀರುಗುಂಟಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಕಾಯಿಗಳಿರ ಜಂಬೋರಿಗೋ ಗಿಣಿ ಗಿರಿ ಮಲೈನ ಶಿಖರವ ಗಿರಿ ಮಲೈನ ಶಿಖರವ ಸೋಬನಿ ರೇ ಸೋಬನ ಗಿರಿ ಮಲೈನ ಶಿಖರದ ಬಗಿಲು ಮುಂದೆ ಪಕ್ಷಿ ಇಂಡಾಗಿ ಬದುಕುವ ಕುಸುಮಾರೇ ತ್ರೇ ಶಶಿಧಾರೇ ನಾರಾಯಣ ಕಾಲಿನಲ್ಲಿ ಒಳೆಯೂತ ಹಸಿಗೆ ಮಾರೆ ಕುಸುಮಾನೇತ್ರೆ ಶಶಿಧಾರೆ ನಾರಾಣಿಯೇ ವಾಸ ಮೋತಿನ ಹಸೆಯ ಬಾರೆದು ವಾಸ ಮೋತಿನ ಹಸೆಯ ಬಾರೆದು ಶಶಿ ಮೋಕಿಯರು ಕರೆವರು ಶಶಿ ಮೋಕಿಯರು ಕರೆವರು ನೇತಿಲಿನ ನೆತ್ತಿಯಲ್ಲಿ ಒಳೆಯೂತ ನೆತ್ತಿಯಲ್ಲಿ ಒಳೆಯೂತ ಕಿವಿಯಲ್ವಾಲೆ ಕರುಣಲಿ ಪಾದುಕ ಕಿವಿಯಲ್ವಾಲೆ ಕರುಣಲಿ ಪಾದುಕ ಕೊರಳಿನಲ್ಲಿ ಒಳೆಯ